ಕ್ಷಿತಿಜ ಇದೇ ಬುಧವಾರ ಅಕ್ಟೋಬರ್ 26ರಂದು ರಾತ್ರಿ 9:05 ಹಾಗೂ ಶನಿವಾರ ಮಧ್ಯಾಹ್ನ 2:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಆಮೇಲೆ ಇಟ್ಟನವರು ಸರ್, ನಿಮ್ಮ ಒಂದು ಸ್ವಂತ ಕವನ ಒಂದು ಸಾಲ ಹಾಡಬೇಕಲ್ಲ. ಹಿಂದಿನ ಹಿರಿಯರ ಶಕ್ತಿಯ ಮ್ಯಾಲ ನಿಂತಿವಪ್ಪ ಇಂದ ಕಲಕದ ಅಂಗ ತಿಳಿ ನೀರಿನ ಕೆರೆಯ ಕುಡಿಯಬೇಕ ಮುಂದ. ಕ್ಷಿತಿಜ ಲೇಖಕರ ಮನಸ್ಸಿನ ಮಾತು. ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ನಮಸ್ಕಾರ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಎಲ್ಲ ಕೇಳುಗರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಹರ್ಷವರ್ಧನ್ ಕಿದಿಯೂರ್, ಎಸ್ಡಿಎಂ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವಕ್ರದಂತ ವಿಭಾಗದಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಕ್ರದಂತ ಚಿಕಿತ್ಸೆ ಎಂದರೆ ಸಾಮಾನ್ಯ ಆಡು ಭಾಷೆಯಲ್ಲಿ ಕ್ಲಿಪ್ ಟ್ರೀಟ್ಮೆಂಟ್ ಅಥವಾ ಕ್ಲಿಪ್ ಚಿಕಿತ್ಸೆ ಅನ್ನುವ ವಿಧಾನ. ಈ ಚಿಕಿತ್ಸೆಯನ್ನು ಹಲ್ಲು ಉಬ್ಬಿದ್ದಲ್ಲಿ ಅಥವಾ ಹಲ್ಲು ಏರುಪೇರಾಗಿದ್ದಲ್ಲಿ ಅದನ್ನು ಸರಿಪಡಿಸಲು ಬಳಸುತ್ತೇವೆ. ಈ ವಿಷಯದ ಬಗ್ಗೆ ಯಾವುದೇ ನಿಮ್ಮ ಪ್ರಶ್ನೆಗಳಿದ್ದರೆ ನೇರವಾಗಿ ಉತ್ತರಿಸಲಿದ್ದೇನೆ. ವಕ್ರದಂತ ಚಿಕಿತ್ಸೆ ಯಾರಿಂದ ಪಡೆಯಬೇಕು? ವಕ್ರದಂತ ಚಿಕಿತ್ಸೆಯಿಂದ ಆಗುವ ಲಾಭಗಳೇನು? ವೈದ್ಯರಿಲ್ಲದೆ ಕಂಪನಿ ಮೂಲಕ ನೇರವಾಗಿ ವಕ್ರದಂತ ಚಿಕಿತ್ಸೆ ಪಡೆಯುವುದು ಸರಿಯೇ? ಇಂತಾದ ವಿಷಯಗಳ ಬಗ್ಗೆ ನೇರವಾಗಿ ಉತ್ತರಿಸಲಿದ್ದೇನೆ. ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444341414 2444345 ಹಾಗೂ 2444416. ಧಾರವಾಡದ ಎಸ್ಸಿಡಿ ಕೋಡ್ 0836. ನಲ್ಮೆಯ ಕೇಳುಗರೆ, ಕಥೆ ಕೇಳುನು ಬರ್ರಿ. ನನ್ನ ಏಕಾಂಗಿ ಅವ್ವ ಮತ್ತೆ ಮತ್ತೆ ಉಸುರುತ್ತಿದ್ದ. ಈ ಧ್ವನಿ ಅವಳ ಲಜ್ಜೆಯ ಸ್ವರವಾಗಿತ್ತೆ. ಅದು ಅವಳದೇ ಲೋಕವನ್ನು ಸಂಭಾಳಿಸುತ್ತಿತ್ತೆ. ಕಥೆ ಕೇಳುನು ಬರ್ರಿ ಕಾರ್ಯಕ್ರಮದಲ್ಲಿ ಈ ವಾರ ಜಯಂತ ಕಾಯ್ಕಿನಿ ಅವರ ಕಥೆ ತುಫಾನ್ ಮೇಲ್. ಅಲ್ಲ, ಅವಳಿಗೆ ನಾನು ಏನ್ ಹೇಳ್ಬೇಕು? ಅವಳೆದ್ರು ನನ್ನನ್ನು ಹಿಂಗ ಹಿಮ ಕೇಳಿ. ಜಯಂತ ಕಾಯ್ಕಿನಿ ಅವರ ತುಫಾನ್ ಮೇಲ್ ಇದೇ ಗುರುವಾರ ಮತ್ತು ಶುಕ್ರವಾರ ಧಾರವಾಡ ವಿವಿಧ ಭಾರತಿ ಹಾಗೂ ಧಾರವಾಡ ಆಕಾಶವಾಣಿಯಲ್ಲಿ. ಛೇ, ಹಿಂಗ್ಯಾಕ್ ಮಾತಾಡ್ತೀವಿ ಬಂದೇವ? ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾತಾಡಬಾರ್ದು. ತುಫಾನ್, ನಿನಗ ಗೊತ್ತಿಲ್ಲ, ಪ್ರತಿದಿನ ನನ್ನ ಎದುರು ಈಕೆ ನಾಟಕ ಮಾಡ್ತಾರ. ಹೀರೋಯಿನ್ ಆಗೋ ಕನಸು ಇದು. ಆಹಾ, ನೀವು ಅವಶ್ಯ ಕೇಳಬೇಕಾದ ಕಥಿ, ಎಂದು ಮರೀಲಾರದ ಕಥಿ. ಕಥಿ ಕೇಳೋನು ಬರ್ರಿ. ಕೃಷ್ಣಂಗ ಇದುವರೆಗೆ ಪ್ರಸಾರವಾಯಿತು ಆಕಾಶವಾಣಿ ಧಾರವಾಡ. ಏಳುಗಡೆ ಸಮಯ 7 ಆಗುತ್ತಿದೆ. ಇನ್ನು ಮುಂದೆ AIR ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಿಂಗಾರು ಮುಂಗಾರು ಸಂಗಮಿಸಿ ಆಗಸದಲ್ಲಿ ಬಣ್ಣ ಬಣ್ಣದ ಮೋಡಗಳು ಕಾಮನ ಬಿಲ್ಲಿನ ನ್ಯಾಲೆಗೆ ಜೋತು ಬಿದ್ದು ಸಂಭ್ರಮಿಸುವ ಈ ಬೈಸರಿ ಹೊತ್ತಲ್ಲಿ ತಮ್ಮ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಬರುತ್ತಿರುವವರು ಪಡುಕಡಲ ಕಿನಾರೆಯ ಕುಂದಾಪುರದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಯಜುಷಾ ಸಾಸ್ತಾನ ರೋಹಿತ್ ಕುಮಾರ್ ಶೆಟ್ಟಿ ಕೆರಾಡಿ ಮತ್ತು ಸಾಧನಾ ಶಾಸ್ತ್ರಿ. ಗುರುವೆಂದರೆ ನಮಗೆ ಒಂದೆರಡು ಅಕ್ಷರ ಹೇಳಿಕೊಡುವವರು ಅಥವಾ ಓದಲಿಕ್ಕೆ ಹೇಳಿಕೊಡುವವರು ಮಾತ್ರವಲ್ಲ, ಒಬ್ಬ ನಮ್ಮ ಶತ್ರುವಾಗಿರಲಿ, ಮಿತ್ರನಾಗಿರಲಿ, ಅಣ್ಣ ತಮ್ಮ ಸಂಬಂಧಿಕರಾಗಿರಲಿ, ಅಥವಾ ಒಬ್ಬ ಅಪರಿಚಿತನಾಗಿರಲಿ, ಒಂದು ಕಥೆಯಾಗಿರಲಿ ಅಥವಾ ಒಂದು ಸಿನಿಮಾವಾಗಿರಲಿ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಮಗೆ ಗುರುವಾಗಿರುತ್ತದೆ. ನಾವು ಯಾರಿಂದ ಏನಾದರೂ ಕಲಿತರೆ ಅದು ನಮಗೆ ಗುರುವಾಗುತ್ತದೆ. ಇಂದು ಭಾರತ ವಿಶ್ವದಲ್ಲಿ ಅಂತಹ ಗುರುವ ಸ್ಥಾನವನ್ನು ಪಡೆಯಬೇಕೆಂಬ ಒಂದು ಮಹತ್ತರವಾದ ಕನಸನ್ನು ಹೊಂದಿದೆ.